ಸುತ್ತಾ ಕಿಂದಿವೋ ಮೆರುಪಿಲ್ಲ ನೆನೇನಾಡು ಅನುಕೋನಿ ಮೈ ಮರಪುಲ ನನ್ನೊಚ್ಚಿತ ಕಿಂದಿವೋ ಮೆರುಪಿಲ್ಲ ನೆನೇನಾಡು ಅನುಕೋನಿ ಮೈ ಮರಪುಲ ಚಿರಜಲ್ಲಿ ಅಲ್ಲ ರೆವಂಟು ಸವಳಲೋನಾ ವಿನ್ನಲ್ಲೇ ಇಲ್ಲ ಚುಮ್ಮಂಟು ಚಿತ್ತ ಕಿಂದಿವ